ಸಾಧನಗಳ ಬಳಕೆಯಿಂದಾಗುವ ದುಷ್ಪರಿಣಾಮಗಳ ಕುರಿತು ಯುವ ಜನರಲ್ಲಿ ವ್ಯಾಪಕ ಅರಿವು ಮೂಡಿಸಬೇಕು ಹಾಗೂ ಜಿಲ್ಲೆಯನ್ನು ತಂಬಾಕು ಮುಕ್ತವನ್ನಾಗಿಸಲು ಅಧಿಕಾರಿಗಳು ಶ್ರಮಿಸಬೇಕು ಎಂದು ರಾಮನಗರ ಅಪರ ಜಿಲ್ಲಾಧಿಕಾರಿ ಆರ್ ಚಂದ್ರಯ್ಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಮಸೂದೆ ಅಂಗೀಕಾರ, ಪ್ರತಿಪಕ್ಷಗಳಿಂದ ವಿಧೇಯಕದ ಪ್ರತಿ ಹರಿದು ಅಸಮಾಧಾನ. ಪಿಪಿಎಲ್ ಕಾರ್ಡ್, ಆದಾಯ ಮಿತಿ ಪರಿಷ್ಕರಣೆಗೆ ಸರ್ಕಾರ ಚಿಂತನೆ. ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಯೋಜನೆಯಲ್ಲಿ ಬದಲಾವಣೆ ಅಸಾಧ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಪೊಲೀಸ್ ಇಲಾಖೆಯಲ್ಲಿ 3,600 ಖಾಲಿ ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆ ಒಪ್ಪಿಗೆ. ಬೇಲೂರಿನ 6 ಕಿಲೋಮೀಟರ್ ಅರಣ್ಯ ಜಾಗದಲ್ಲಿ ಕಾಮಗಾರಿ ಪೂರ್ಣಗೊಂಡರೆ 2026 ತುಮಕೂರು ಜಿಲ್ಲೆಗೆ ಎತ್ತಿನಹೊಳೆ ನೀರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕೃಷಿ ರಂಗ. ಎಲ್ಲಿದ್ದೀರಿ? ಕೆಲಸದ ಮೇಲೆ ಇದ್ದೀನಿ. ಈಗಷ್ಟೇ ಆಫೀಸ್ ತಲುಪಿದೆ. ಆಫೀಸ್ ನಲ್ಲಿ ನನಗೂ ಆಫರ್ ಲೆಟರ್ ಬಂದಿದೆ, 10 ದಿನಗಳಲ್ಲಿ ಕೆಲ್ಸಕ್ಕೆ ಸೇರ್ತೇನೆ. ವಾವ್, ಹಾಗಾದ್ರೆ ನೀವು ಪ್ರಧಾನ ಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಗೆ ಸೇರಬೇಕು. ಪ್ರಧಾನ ಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನಾ ಕರೀಬ್ ಕರೀಬ್ 3.5 ಕರೋಡ್ ನೌಜವಾನೋ ಕೋ ರೋಜ್ಗಾರ್ ಕೆ ನಯೆ ಅವಸರ್ ಬನಾಯೇಗಾ. ಭಾರತ ಸರ್ಕಾರದ ಈ ಯೋಜನೆ ಅಡಿಯಲ್ಲಿ ಮೊದಲ ಉದ್ಯೋಗ ಪಡೆಯುವ ಉದ್ಯೋಗಿಗಳಿಗೆ 2 ಕಂತುಗಳಲ್ಲಿ ಸಂಬಳದ ಜೊತೆಗೆ 15,000 ರೂಪಾಯಿಗಳವರೆಗೆ ಪ್ರೋತ್ಸಾಹ ಧನ ಸಿಗುತ್ತದೆ. ಅಂದ್ರೆ ಉದ್ಯೋಗ, ಸುಭದ್ರ ಭವಿಷ್ಯ ಮತ್ತು ಉಳಿತಾಯ, ಈ ಮೂರು ಒಟ್ಟಿಗೆ. ಯೋಜನೆಯ ಕುರಿತು ಹೆಚ್ಚಿನ ಮಾಹಿತಿಗಾಗಿ PMVBRY labour.gov.in ಗೆ ಭೇಟಿ ನೀಡಿ. ಜನ್ ಜನ್ ಕಾ ರಖೇ ಧ್ಯಾನ್ ಟಿಬಿ ಮುಕ್ತ ಭಾರತ್ ಅಭಿಯಾನ್. ಜನ್ ಜನ್ ಕಾ ರಖೇ ಧ್ಯಾನ್ ಟಿಬಿ ಮುಕ್ತ ಭಾರತ್ ಅಭಿಯಾನ್. ನಿಕ್ಷಯ ಮಿತ್ರ ತೋ ಹಮ್ ಸಬ್ ಕಾ ಸಾಥ್ ನಿಭಾತೆ. ಟಿಬಿ ರೋಗಿ ವ ಪರಿಜನ್ ಕೋ ಪೋಷಣ್, ಜಾಂಚ್, ಇಲಾಜ್ ಔರ್ ಆಜೀವಿಕಾ ಸಂಬಂಧಿ ಸಹಾಯತಾ ಪಹುಂಚಾತೆ. ಜಬ್ ಮಿಲ್ ಜಾಯೇಗಾ ಸಬ್ಕೋ ಅಪ್ನಾ ನಿಕ್ಷಯ ಮಿತ್ರ ತಯಾರ್, ತಬ್ ಪಕ್ಕಿ ಹೋ ಜಾಯೇಗಿ ಹಮಾರಿ ಜೀ ಔರ್ ಟಿಬಿ ಕಿ ಹಾರ್. ನಿಕ್ಷಯ ಮಿತ್ರ इस अभियान ने एक बड़े चैलेंज से निपटने में टीबी के मरीजों की बहुत मदद की है. आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं. अधिक जानकारी के लिए नजदीकी आयुष्मान आरोग्य मंदिर जाएं. स्वास्थ्य एवं परिवार कल्याण मंत्रालय द्वारा जनहित में जारी. ಭಾರತೀಯ ಹತ್ತಿ ನಿಗಮವು ಧಾರವಾಡದ ಬೇಲೂರು ಇಂಡಸ್ಟ್ರಿಯಲ್ ಪ್ರದೇಶದಲ್ಲಿರುವ ಶ್ರೀ ರಾಜೇಶ್ ಕಾಟನ್ ಜಿನ್ನಿಂಗ್ ಅಂಡ್ ಪ್ರೆಸ್ಸಿಂಗ್ ಫ್ಯಾಕ್ಟರಿಯನ್ನು ಅಧಿಕೃತವಾಗಿ ಹತ್ತಿ ಖರೀದಿ ಕೇಂದ್ರ ಎಂದು ಘೋಷಿಸಿದೆ. ಸಿಸಿಐನಲ್ಲಿ ರಿಜಿಸ್ಟರ್ ಮಾಡಿಸಿರುವ ರೈತ ಬಾಂಧವರು ತಮ್ಮ ಸೆಲ್ಫೋನ್ಗಳಲ್ಲಿ ಭಾರತೀಯ ಹತ್ತಿ ನಿಗಮದ ಆಪ್ ಡೌನ್ಲೋಡ್ ಮಾಡಿಕೊಂಡು ಸ್ಲಾಟ್ನಲ್ಲಿ ಶ್ರೀ ರಾಜೇಶ್ ಕಾಟನ್ ಜಿನ್ನಿಂಗ್ ಅಂಡ್ ಪ್ರೆಸ್ಸಿಂಗ್ ಫ್ಯಾಕ್ಟರಿ ಈ ಹೆಸರನ್ನು ಆಯ್ಕೆ ಮಾಡಿಕೊಂಡು ಹತ್ತಿಯನ್ನು ಮಾರಾಟ ಮಾಡಬಹುದು. ಈ ಸುಸಂದರ್ಭವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂಬ ರೈತ ಬಾಂಧವರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸತೀಶ್ ಕೋಪರ್ಡೆ 8494921499.

ಕ್ಯಾನ್ಸರ್ ರೋಗಕ್ಕೆ ಕಾರಣಗಳು, ಚಿಕಿತ್ಸೆ, ಪರಿಹಾರ ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡಿ ನಿಮ್ಮ ಕರೆಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ ಡಾಕ್ಟರ್ ರೋಹನ್ ಬಿಸೆ. ನಾನು ಡಾಕ್ಟರ್ ರೋಹನ್ ಬಿಸೆ, ದೇಹಲಿ ಸಂಪತ್ ಕುಮಾರ್ ಶಿವನಗಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಆಂಕಾಲಜಿ ಹಾಗೂ ಹೆಮಟೋ ಆಂಕಾಲಜಿ ತಜ್ಞ. ಪ್ರತಿ ಕ್ಯಾನ್ಸರ್ ಬಗ್ಗೆ, ಯಾವುದು ರಕ್ತದ ಕ್ಯಾನ್ಸರ್ ಅಥವಾ ಯಾವುದು ಅಂಗಿನ ಕ್ಯಾನ್ಸರ್ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕೊಡಬಯಸುತ್ತೇನೆ. ಕ್ಯಾನ್ಸರ್ ಕೀಮೊಥೆರಪಿ ಆಗಲಿ, ಟಾರ್ಗೆಟೆಡ್ ಥೆರಪಿ ಆಗಲಿ, ಇಮ್ಯುನೊಥೆರಪಿ ಆಗಲಿ, ಸ್ಟೇಜ್ 4 ಕ್ಯಾನ್ಸರ್ ಇದ್ದಲ್ಲಿ ಅಥವಾ ಯಾವುದು ಕ್ಯಾನ್ಸರ್ ಬಗ್ಗೆ ಪ್ರಶ್ನೆ ಇದ್ದರೆ, ಕ್ಯಾನ್ಸರ್ ಸ್ಕ್ರೀನಿಂಗ್ ಬಗ್ಗೆ ಪ್ರಶ್ನೆ ಇದ್ದರೆ, ನಾನು ಆ ದಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಲಭ್ಯವಿರುತ್ತೇನೆ. ಕರೆ ಮಾಡಲು ಬಳಸಬಹುದಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಕೋಡ್ 0836. ಗಮನಿಸಿ, ಇದೇ ಡಿಸೆಂಬರ್ 24 ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ ಕೆಎಲ್ಇ ಡಾಕ್ಟರ್ ಫೋನ್ ಇನ್ ನೇರ ಕಾರ್ಯಕ್ರಮ. ಕ್ಯಾನ್ಸರ್ ರೋಗದ ಬಗ್ಗೆ ಮಾಹಿತಿ ಪಡೆದುಕೊಳ್ಳಿ, ಕರೆ ಮಾಡಿ ಸಂದೇಹ ಪರಿಹರಿಸಿಕೊಳ್ಳಿ. ಅರೆ ಯೇ ವಾಲಾ ಸಸ್ತಾ ಹೈ, ಲೇ ಲೇತೆ ಹೈ ನಾ? ನಾ ಬಾಸ್, ಸಸ್ತಾ ನಹಿ, ಸಹಿ ಚಾಹಿಯೆ. ಕ್ವಾಲಿಟಿ ಮೇ ನೋ ಕಾಂಪ್ರಮೈಸ್, ಸೇಫ್ಟಿ ಮೇ ನೋ ಸರ್ಪ್ರೈಸ್. ಡೋಂಟ್ ಜಸ್ಟ್ ಬೈ, ರೇಸ್ ಯೋರ್ ಸ್ಟ್ಯಾಂಡರ್ಡ್. ಅಪ್ ನೌ ಇಂಡಿಯನ್ ಸ್ಟ್ಯಾಂಡರ್ಡ್. ಜೀ ಹಾ, ಕ್ಯೂಂಕಿ ಸ್ಟ್ಯಾಂಡರ್ಡ್ ಹೈ ತೋ ಭರೋಸಾ ಹೈ, ಔರ್ ಇಸ್ ಭರೋಸೆ ಕಿ ಪಹಚಾನ್ ಹೈ BIS ಕ್ವಾಲಿಟಿ ಮಾರ್ಕ್ಸ್, ISI, CRS ಔರ್ ಹಾಲ್ಮಾರ್ಕ್. ಸೋ ಬಿ ಎ ಸ್ಮಾರ್ಟ್ ಕನ್ಸ್ಯೂಮರ್ ಅಂಡ್ ರೇಸ್ ಯೋರ್ ಸ್ಟ್ಯಾಂಡರ್ಡ್ ವಿತ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. ಮಗ, ಸ್ಯಾಂಪಲ್ ಚೆಕ್ ಮಾಡಿದ್ಯಾ? ಹೌದಪ್ಪ, ಮಾದರಿ ಪರಿಶೀಲಿಸಿದ್ದೀನಿ. ಆದ್ರೆ ವ್ಯವಹಾರ ವಿಸ್ತರಿಸೋ ಬಗ್ಗೆ ಏನು ಯೋಚಿಸಿದ್ದೀರಿ? ವ್ಯವಹಾರ ವಿಸ್ತರಿಸೋದು ಮಕ್ಕಳ ಆಟ ಅಲ್ಲಮ್ಮ. ಅಪ್ಪ, ಮೋದಿ ಸರ್ಕಾರ ಒಂದು ಯೋಜನೆಯನ್ನ ತಂದಿದೆ, ಪ್ರಧಾನ ಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯಲ್ಲಿ ಸರ್ಕಾರವು ಮುಂದಿನ 2 ಪ್ರತಿ ತಿಂಗಳು 3,000 ಪ್ರೋತ್ಸಾಹಧನವನ್ನು ನೀಡುತ್ತದೆ. ಅದು ಸಹ ಪ್ರತಿ ಹೊಸ ನೇಮಕಾತಿಯ ಮೇಲೆ. ಮತ್ತು ಉತ್ಪಾದನೆಯಲ್ಲಿ ಈ ಪ್ರೋತ್ಸಾಹಧನ 4 ಲಭ್ಯವಿದೆ. ಮಗ, ನೀನಂತೂ ನನ್ನ ಟೆನ್ಷನ್ ದೂರ ಮಾಡಿದೆ. ಪ್ರಧಾನ ಮಂತ್ರಿ ವಿಕಸಿತ ಭಾರತ್ ರೋಜಗಾರ ಯೋಜನಾ ಕರೀಬ್ ಕರೀಬ 3.5 crore ನವಜವಾನೋ ಕೋ ರೋಜಗಾರ ಕೆ ನಯೆ ಅವಸರ ಬನಾಯೆ. ಯೋಜನೆಗೆ ಸೇರಲು PMVBRY.labor.gov.in ಗೆ ಭೇಟಿ ನೀಡಿ. ಆತ್ಮೀಯ ರೈತ ಬಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಈಗ ಕೇಳಿ ಸಂದರ್ಶನ. ಧಾರವಾಡದ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥರಾದ ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪಲ್ಲವಿ ಜಿ. ಇಂದು ಸಂದರ್ಶನದಲ್ಲಿ ಮಾತನಾಡುವ ವಿಷಯ, ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಡಿಸೆಂಬರ್ 21-23 ನಡೆಯಲಿರುವ ತೋಟಗಾರಿಕೆ ಮೇಳದ ಕುರಿತು ಸಂದರ್ಶನವಿದೆ. ಇವರನ್ನು ಸಂದರ್ಶಿಸುತ್ತಾರೆ ಕುಮಾರ್ ಅಗಡಿ. ನಮಸ್ಕಾರ ಕೇಳುಗರೆ. ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರು ತೋಟಗಾರಿಕೆ ಮೇಳವನ್ನು ಇದೇ ತಿಂಗಳು ಅಂದರೆ ಡಿಸೆಂಬರ್ 21-23 ತೋಟಗಾರಿಕೆ, ರೇಷ್ಮೆ, ಅರಣ್ಯ ಹಾಗೂ ಇತರೆ ಇಲಾಖೆಗಳ ಸಹಯೋಗದೊಂದಿಗೆ ಉದ್ಯಾನಗಿರಿ ಬಾಗಲಕೋಟೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕೆ ನಮ್ಮ ಜೊತೆಗೆ ಪ್ರಾದೇಶಿಕ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಅಡಿಯಲ್ಲಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಪಲ್ಲವಿ ಜಿ ಸಹಾಯಕ ಪ್ರಾಧ್ಯಾಪಕರು ನಮ್ಮ ಜೊತೆಗೆ ಇದ್ದಾರೆ. ಇವ್ರನ್ನ ಮಾತನಾಡಿಸ್ತಾ ತೋಟಗಾರಿಕೆ ಮೇಳದ ಬಗ್ಗೆ ತಿಳಿದುಕೊಳ್ಳೋಣಂತ. ನಮಸ್ಕಾರ ಡಾಕ್ಟರ್ ಪಲ್ಲವಿ ಜಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್ ಪಲ್ಲವಿ ಅವರೇ. ಈ ತೋಟಗಾರಿಕೆ ಮೇಳ ಯಾವಾಗಿನಿಂದ ಪ್ರಾರಂಭವಾಗ್ತಾ ಇದೆ, ಇದರ ವಿಶೇಷತೆ ಏನು ನಮ್ಮ ಕೇಳುವರಿಗೆ? ಸರ್, ಇದು ಮೊದಲನೇದಾಗಿ ಹೇಳಬೇಕಂತ ಹೇಳಿದ್ರೆ, ನಮ್ಮ ಈ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮ ಆಗುವಂತಹ ಒಂದು ಬಾಗಲಕೋಟೆ ವಿಶ್ವವಿದ್ಯಾಲಯ. ಈ ವಿಶ್ವವಿದ್ಯಾಲಯವು ತೋಟಗಾರಿಕೆ ಮೇಳವನ್ನು ಹಮ್ಮಿಕೊಳ್ಬೇಕು ಅಂತಿದೀವಲ್ಲ, ಅದು 14 ತೋಟಗಾರಿಕೆ ಮೇಳವಾಗಿರುತ್ತದೆ. ಅದನ್ನು ನಾವು ಇದೇ ಡಿಸೆಂಬರ್ 21-23 ಮೂರು ದಿನಗಳ ಕಾಲ ಜರುಗಲಿದೆ. ಈ ಬೃಹತ್ ತೋಟಗಾರಿಕೆ ಮೇಳವನ್ನು ಜಮೀನು ಮೀನು ಹೊಂದಿರದ ರೈತರಲ್ಲದೆ ಅಂದ್ರೆ ಯುವಕರು ಸಹ ಭಾಗವಹಿಸಿ ವಿಜ್ಞಾನಿಗಳೊಂದಿಗೆ ಮತ್ತು ಉದ್ಯಮಿಗಳೊಂದಿಗೆ ಸಮಾವೇಶವನ್ನ ನಡೆಸಬಹುದು. ಅಂದ್ರೆ ಸಮಾಲೋಚನೆ ಇರಬಹುದು, ಚರ್ಚನೆ ಇರಬಹುದು, ನಡೆಸಿ ಅವರು ಒಳ್ಳೆ ಉದ್ಯಮಶೀಲರಾಗಲು ಒಂದು ವೇದಿಕೆಯನ್ನು ಕಲ್ಪಿಸಿಕೊಳ್ಳುವಂತಹ ಉದ್ದೇಶವಾಗಿ ಈ ತೋಟಗಾರಿಕೆ ಮೇಳವನ್ನು ಒತ್ತನ್ನು ಕೊಡಲಾಗಿದೆ. ನಾನು ಮುಖ್ಯವಾಗಿ ಈ ತೋಟಗಾರಿಕೆ ಮೇಳದ ಮಹತ್ವವನ್ನು ತಿಳಿಸಲಿಕ್ಕೆ ಇಚ್ಛಿಸ್ತೇನೆ ಸರ್. ತೋಟಗಾರಿಕೆಯಲ್ಲಿ ವ್ಯಾಪಾರವನ್ನು ಉತ್ತೇಜಿಸಲು ಮತ್ತೆ ಮಾರಾಟಗಾರರ ನಡುವಿನ ಮಾರುಕಟ್ಟೆ ಸಂಪರ್ಕವನ್ನು ಬಲಪಡಿಸಲು ತೋಟಗಾರಿಕೆ ಮೇಳವನ್ನು ವಿನ್ಯಾಸಗೊಳಿಸಲಾಗಿದೆ. ಈ ಮೇಳದ ಪ್ರಮುಖ ಅಂಶಗಳೇನಂದ್ರೆ ಸರ್, ಇದು ಹೆಚ್ಚಿನ ರಫ್ತು ಜಾಗೃತಿಯನ್ನು ಉತ್ತೇಜಿಸುತ್ತದೆ ಮತ್ತು ಹೊಸ ಮಾರುಕಟ್ಟೆ ಅವಕಾಶಗಳನ್ನು ಅದರ ಬಗ್ಗೆ ತಿಳಿಸಿಕೊಡಲಾಗುತ್ತದೆ. ಇದಲ್ಲದೆ ಪ್ರಮುಖ ತೋಟಗಾರಿಕೆ ಬೆಳೆಗಳ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನಗಳ ಬಗ್ಗೆ ಮಧುವನ, ಭೌಗೋಳಿಕ ಸೂಚಕ ಬೆಳೆಗಳು, ಸಿರಿಫಲ, ಹಣ್ಣು, ದಾಳಿಂಬೆ, ದ್ರಾಕ್ಷಿ, ತೋಟಪಟ್ಟಿ ಔಷಧಿ ಹಾಗೂ ಸಾಂಬಾರು ಬೆಳೆ, ಯಂತ್ರೋಪಕರಣಗಳು, ಡ್ರೋನ್, IoT ಅಂದರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತು ಡಿಜಿಟಲ್ ಹಾರ್ಟಿಕಲ್ಚರ್, ನವ್ಯ ತೋಟಗಾರಿಕೆ ಬೆಳೆಗಳು, ಬಯೋಚಾರ್ ಪ್ರದರ್ಶನ, ಹೈಡ್ರೋಪೋನಿಕ್ಸ್ ಮತ್ತು ಮಣ್ಣುರಹಿತ ಕೃಷಿ, ಮೈಕ್ರೋಗ್ರೀನ್ಸ್ ಹಬ್ಗಳನ್ನು, ಇದೆಲ್ಲರ ಬಗ್ಗೆ ಹೆಚ್ಚು ಒತ್ತನ್ನು ನೀಡಲಾಗಿದೆ. ಹಾಗೆ ಇದರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕಂದ್ರೂ ಸಹ QR ಕೋಡ್ ಅನ್ನ ರಚಿಸಲಾಗಿದೆ. ಇದ್ರ ಮುಖಾಂತರ ಮಾಹಿತಿಯನ್ನ ನಾವು ಪಡೆದುಕೊಳ್ಬಹುದು. ಪಲ್ಲವಿ ಅವರೇ, ಈ ಮೇಳದ ಮುಖ್ಯ ಉದ್ದೇಶ ಏನು? ಇದರಿಂದ ನಮ್ಮ ರೈತರಿಗೆ ಯಾವ ರೀತಿಯ ಪ್ರಯೋಜನವನ್ನ ಪಡೆದುಕೊಳ್ಬಹುದಂತೆ? ಸರ್, ಇದು ಈ ತೋಟಗಾರಿಕೆ ಮೇಳ 2025 ಏನಿದೆ, ಇದನ್ನ ಮುಖ್ಯ ಧ್ಯೇಯೋದ್ದೇಶ ಅಂತ ಹೇಳಿದ್ರೆ ಮೌಲ್ಯವರ್ಧನೆ ಮತ್ತು ರಫ್ತು ಅವಕಾಶಗಳಿಗಾಗಿ ನಿಖರ ತೋಟಗಾರಿಕೆ ಅಂತ ಹೇಳ್ಬಿಟ್ಟು, ಅಂದ್ರೆ ಪ್ರಿಸಿಷನ್ ಫಾರ್ಮಿಂಗ್ ಅಂತ ಹೇಳ್ತೇವೆ. ಇಲ್ಲಿ ಏನ್ ಮಾಡಲಾಗ್ತದೆ ಅಂತ ಹೇಳಿದ್ರೆ, ತೋಟಗಾರಿಕೆ ಏನು ಬೆಳೆಗಳ ಉತ್ಪಾದನೆ ಉತ್ಪಾದಕತೆ ಏನು, ರೈತರು ಹೆಚ್ಚು ಆದಾಯವನ್ನ ಗಳಿಸಬೇಕು ದ್ವಿಗುಣಗೊಳಿಸುವ ಉದ್ದೇಶದಿಂದ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಮಾರುಕಟ್ಟೆ ಆಧಾರಿತ ಮತ್ತೆ ರಫ್ತು ಆಧಾರಿತ ವೇದಿಕೆಯನ್ನು ಕಲ್ಪಿಸ್ಕೊಡ್ಲಾಗುತ್ತೆ. ಅಂದ್ರೆ ಎಲ್ಲಾ ತರದ ರಫ್ತುದಾರರನ್ನು, ಎಕ್ಸ್ಪರ್ಟ್ಸ್ ಗಳನ್ನ ವೇದಿಕೆಯನ್ನು ಕಲ್ಪಿಸಲಾಗ್ತದೆ. ಹಾಗೆ ವಿಜ್ಞಾನಿಗಳಿರ್ತಾರೆ, ಬೇರೆ ಬೇರೆ ಕ್ಷೇತ್ರದ ವಿಜ್ಞಾನಿಗಳಿರ್ತಾರೆ, ರಫ್ತು ಉದ್ಯಮಿಗಳಿರ್ತಾರೆ, ಎಲ್ಲಾ ರೀತಿಯಿಂದನೂ ಅವರ ಮುಖಾಂತರ ಸಮಾಲೋಚನೆ ನಡೆಸಿ ಅವರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡ್ಲಾಗ್ತದೆ ಸರ್. ಮುಖ್ಯವಾಗಿ ಈಗ ತೋಟಗಾರಿಕೆ ಮೇಳ ತಾವು ಮಾಡ್ತಾ ಇದ್ದೀರಲ್ಲ, ಈ ಮೇಳದಲ್ಲಿ ಯಾವ್ಯಾವ ಪ್ರದರ್ಶನಗಳನ್ನ ಏರ್ಪಡಿಸಿದಿರಿ? ಅಲ್ಲಿ ಯಾವ ರೀತಿ ಜನಗಳಿಗೆ ಅಥವಾ ನಮ್ಮ ರೈತರಿಗೆ ತೋಟಗಾರಿಕಾ ಒಂದು ಮೇಳದಿಂದ ಉಪಯೋಗವನ್ನು ಪಡೆದುಕೊಳ್ಬಹುದಂತೀರಿ? ಮುಖ್ಯವಾಗಿ ಇಲ್ಲಿ ತರಕಾರಿ ಬೆಳೆಗಳಿರ್ಬೋದು, ಹೂವಿನ ಬೆಳೆಗಳಿರ್ಬೋದು, ಹಣ್ಣಿನ ಬೆಳೆಗಳಿರ್ಬೋದು, ಅದ್ರ ಬಗ್ಗೆ ವಿವಿಧ ತಳಿಗಳ, ಅಂದ್ರೆ ನಾವು ಈಗ ತೋಳದಾದ್ರೆ ತರಕಾರಿ ಬೆಳೆಗಳಲ್ಲಿ 52 ತಳಿಗಳನ್ನ ಕ್ಷೇತ್ರ ಪ್ರಾತ್ಯಕ್ಷಿಕೆಯ ಮುಖಾಂತರ ನಾವು ಪ್ರದರ್ಶನ ಮಾಡಲಾಗ್ತದೆ. ಹಾಗೆ ಹೂವಿನ ಬೆಳೆಗಳಲ್ಲೂ ಅಷ್ಟೇ 32 ವಿಧವಾದ ತಳಿಗಳನ್ನ, ಅಂದ್ರೆ ನಮ್ಮ ವಿಶ್ವವಿದ್ಯಾಲಯ ಕಂಡುಹಿಡಿದಂತ ತಳಿಗಳನ್ನೇ ನಾವು ಪ್ರದರ್ಶನಕ್ಕೆ ನಾವು ಇದು ಮಾಡಲಾಗ್ತದೆ, ಕ್ಷೇತ್ರ ಪ್ರಾತ್ಯಕ್ಷಿಕೆಗಳನ್ನ ನಾವು ಮಾಡಿದ್ದೇವೆ. ಹಾಗೆ ಈಗ ತೋಟಪಟ್ಟಿ ಪ್ಲಾಂಟೇಶನ್ ಅಂತ ಏನ್ ಹೇಳ್ತೇವೆ ಸರ್, ತೋಟಪಟ್ಟಿ ಸಾಂಬಾರು ಬೆಳೆಗಳು ಅವೆಲ್ಲನೂ ಸಹ ನಾವು ಪ್ರದರ್ಶನವನ್ನ ಪ್ರಾತ್ಯಕ್ಷಿಕೆಗಳನ್ನ ಮಾಡ್ತೀವಿ. ಅಂದ್ರೆ ಮುಖ್ಯವಾಗಿ ಈ ಮೇಳದಲ್ಲಿ ರೈತರು ಭಾಗವಹಿಸಿ ಜನಗಳು ಇದರ ಪ್ರಾತ್ಯಕ್ಷಿಕೆಯನ್ನ ಕಣ್ಣಾರೆ ಕಂಡು ಏನಂತ ಹೇಳಿದ್ರೆ, ವಿಶೇಷವಾಗಿ ಇದರಲ್ಲಿ ನಾವು ಪರಿಮಳ ಸುರಂಗ ಅಂತ ಮಾಡ್ತಾ ಇದೀವಿ ಸರ್. ಅಂದ್ರೆ ಪರಿಮಳ ಸುರಂಗ ಅಂದ್ರೆ ಇದು ಔಷಧೀಯ ಸುಗಂಧ ದ್ರವ್ಯಗಳ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡುವಂತದ್ದು ಇತ್ತೀಚಿನ ದಿನಗಳಲ್ಲಿ ನಾವು. ಅದೇ ರೀತಿ ಕ್ಷೇಮ ಉದ್ಯಾನ ಅಂತ ನಾವು ಅದನ್ನು ಸಹ ಪ್ರಾತ್ಯಕ್ಷಿಕೆ ಮುಖಾಂತರ ತೋರಿಸ್ಲಾಯ್ತೇವೆ. ಈಗಿನ ಜಮಾನದಲ್ಲಿ ನಮಗೆ ಬೇಕಾಗಿರುವಂತದ್ದು ಹೆಚ್ಚು ಅಂತ ಹೇಳಿದ್ರೆ ಆರೋಗ್ಯ. ಆರೋಗ್ಯಕ್ಕೆ ಬೇಕಾಗಿರೋದು ಒಂದು ತೋಟ, ಕೈತೋಟ ಇರಬಹುದು, ಹೂದೋಟ ಇರಬಹುದು. ಅದ್ರ ಸಲುವಾಗಿ ನಾವು ಇದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕಂತ ಹೇಳ್ಬಿಟ್ಟು ನಾವೇನು ಕ್ಷೇಮ ಉದ್ಯಾನ ಅನ್ನುವಂಥದ್ದನ್ನು ಸಹ ನಾವು ಪ್ರಾತ್ಯಕ್ಷಿಕೆ ಮುಖಾಂತರ ಅದನ್ನ ಮಾಡಿದ್ದೇವೆ. ಅದೇ ರೀತಿ ತೆಂಗಿನಲ್ಲಿ ನಾವು ಅಂತರ್ಬೆಳೆಯಾಗಿ ಚಕ್ಕೆ ಬೆಳೆಯನ್ನ ಸಹ ನೀವು ಬೇಸಾಯ ಮಾಡಬಹುದು ಅನ್ನೋದನ್ನ ಪ್ರಾತ್ಯಕ್ಷಿಕೆನು ಸಹ ನಾವು ಅದನ್ನ ಮಾಡಿದ್ದೇವೆ. ಒಟ್ಟಾರೆ ನೀವು ಎಲ್ಲವನ್ನು ನೋಡಬಹುದು, ಇಂದ ಕುಷ್ಕಿ ತೋಟಗಾರಿಕೆ ಇರಬಹುದು, ನೀರು ಸಂರಕ್ಷಣೆ ಇರಬಹುದು, ಪ್ರತಿಯೊಂದು ಬೆಳೆಗಳಂತ ಆಧಾರಿತ ಹಣ್ಣು ಬೆಳೆಗಳ ಆಧಾರಿತ ಇರಬಹುದು, ಮತ್ತೆ ದ್ರಾಕ್ಷಿ ತಳಿಗಳಲ್ಲಿ ಸರ್, ನಮ್ಮ ಬಿಜಾಪುರ ಮತ್ತು ಬಾಗಲಕೋಟೆ ರೈತರು ಏನಿದ್ದಾರೆ ಅವರಿಗೆ ಹೆಚ್ಚು ಬೆಳೆಯುವಂತದ್ದು ಒಂದು ಏನು ಬೆಳೆ ಅಂತ ಹೇಳಿದ್ರೆ ದ್ರಾಕ್ಷಿ. ಆ ದ್ರಾಕ್ಷಿಯಲ್ಲಿ ನಾವು 22 ತಳಿಗಳನ್ನು ಒಳಗೊಂಡಿದೆ, 22 ತಳಿಗಳನ್ನೊಳಗೊಂಡ ತಾಕುಗಳನ್ನು ಸಹ ನಾವು ಪ್ರದರ್ಶನಕ್ಕೆ ನಾವು ಸಿದ್ಧಪಡಿಸಿದ್ದೀವಿ. ಇವೆಲ್ಲನೂ ಸಹ ರೈತರು ಬಹಳಷ್ಟು ಸದುಪಯೋಗವನ್ನು ಪಡ್ಕೋಬಹುದು ಅಂತ ನಾನು ಹೇಳಿದ್ದೀನಿ ಸರ್. ಅಂದ್ರೆ ಈ ಮುಖ್ಯವಾಗಿ ಈ ತೋಟಗಾರಿಕೆ ಮೇಳ ತಾವೇನೋ ಹಮ್ಮಿಕೊಂಡಿದ್ದೀರಿ, ಇದರಲ್ಲಿ ಎಷ್ಟು ಜಿಲ್ಲೆಗಳಿಂದ ಮೇಳದಲ್ಲಿ ಎಷ್ಟು ಜನ ಅಂದಾಜಲ್ಲಿ ಸೇರ್ಬೋದಂತೀರಿ? ಈ ಮೇಳವು ರಾಜ್ಯಾದ್ಯಂತ 500,000 ಅಧಿಕ ರೈತರು, ಉದ್ಯಮಿಗಳು, ಪಾಲುದಾರರು ಮತ್ತು ಗಣ್ಯರು ಎಲ್ಲಾ ಕಡೆಯಿಂದ ಭಾಗವಹಿಸಲಿದ್ದಾರೆ. ನಮ್ಮ ಪ್ರಕಾರ ಹೇಳೋದಾದ್ರೆ 24 ಜಿಲ್ಲೆಗಳಿಂದ, ಯಾಕಂದ್ರೆ ನಮ್ದು ತೋಟಗಾರಿಕೆ ವಿಶ್ವವಿದ್ಯಾಲಯ ಏನಿದೆ ನಮ್ಮ ರಾಜ್ಯದಲ್ಲೇ ಒಂದು ಪ್ರಥಮ ವಿಶ್ವವಿದ್ಯಾಲಯ ಅಂತ ಹೇಳ್ಬೋದು. ಹಾಗಾಗಿ ಇದು 24 ನಾಲ್ಕು ಜಿಲ್ಲೆಗಳಿಂದನೂ ಪ್ರತಿಯೊಬ್ಬರೂ ಇನ್ವಾಲ್ವ್ ಆಗ್ತಾರೆ. ಅದ್ರ ಜೊತೆಗೆ ನಾವು ಅತ್ಯುತ್ತಮ ರೈತ ಪ್ರಶಸ್ತಿ, ಶ್ರೇಷ್ಠ ರೈತ ತೋಟಗಾರಿಕೆ ಪ್ರಶಸ್ತಿ ಅನ್ನೋದನ್ನು ಸಹ ನಾವು ಕೊಡ್ತಾ ಇದ್ದೀವಿ ಸರ್. ಅಂದರೆ 24 ಜಿಲ್ಲೆಯಲ್ಲೂ ಪ್ರತಿಯೊಂದು ಜಿಲ್ಲೆಗೂ ಪ್ರತಿಯೊಂದು ರೈತರಿಗೆ ಹೆಚ್ಚು ಹೆಚ್ಚು ಅವರಿಗೆ ಉತ್ತೇಜನ ನೀಡಲಿಕ್ಕೋಸ್ಕರ ಪ್ರತಿ ಜಿಲ್ಲೆಯಿಂದ ಒಬ್ಬ ರೈತರನ್ನ ಒಂದು ಸೆಲೆಕ್ಟ್ ಮಾಡಿ ಅವರು ಮಾಡಿದ ಸಾಧನೆಗಳನ್ನು ಗುರುತಿಸಿ ತಾವು ಶ್ರೇಷ್ಠ ತೋಟಗಾರಿಕೆ ರೈತ ಅಥವಾ ಮಹಿಳೆ ಅಂತಂದು ಪ್ರಶಸ್ತಿಯನ್ನು ನೀಡ್ತಾ ಇದೆ. ತುಂಬಾ ಸಂತೋಷ ಮೇಡಮ್. ಈ ಮೇಳದಲ್ಲಿ ರೈತರು ಭಾಗವಹಿಸ್ತಾರೆ, ಕಣ್ಣಾರೆ ಕಂಡು ಇವುಗಳ ಲಾಭಗಳನ್ನು ಪಡೆದುಕೊಳ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ಪುಂಗನೂರು ಹಸುವಿನ ಪ್ರದರ್ಶನ ಕೂಡ ಇದೆ ಅಂತ ನಾವು ಕೇಳಲ್ಪಟ್ಟಿದ್ದೀವಿ. ಎಷ್ಟು ಹಸುಗಳನ್ನು ತಾವು ಈ ಪ್ರದರ್ಶನದಲ್ಲಿ ಪ್ರಾತ್ಯಕ್ಷಿಕವಾಗಿ ನೋಡಲಿಕ್ಕೆ ಸಿಗ್ಬೋದಂತೀರಿ? ಸರ್, ಇದು ಪುಂಗನೂರು ಹಸು ಬಗ್ಗೆ ಹೇಳಬೇಕು, ಯಾಕಂದ್ರೆ ಇದು ಒಂದು ಅತ್ಯಾಕರ್ಷಕ, ಒಂದು ಮೇಳದಲ್ಲೇ ಒಂದು ವಿಶೇಷತೆಯನ್ನ ಬಿಂಬಿಸುವಂತ ಒಂದು ತಳಿ. ಈ ತಳಿಯನ್ನ ನಾವಾಗ್ಲೇ ಎಲ್ಲ ಗುಂಪುಗಳಲ್ಲಿ ನಾವು ಒಂದು ವಿಡಿಯೋ ಮಾಡಿ ಎಲ್ಲ ಕಳಿಸಿದೀವಿ. ಹಾಗಾಗಿ ಈ ಮೇಳದಲ್ಲಿ ಅದರ ವಿಶೇಷತೆ ಏನಂತ ಹೇಳಿದ್ರೆ, ಪುಂಗನೂರು ಹಸುಗಳು ಹೇಳ್ಬೇಕಂತ ಹೇಳಿದ್ರೆ ಇದು ಒಂದು ಆಂಧ್ರ ತಳಿ ಅಂತ ಹೇಳ್ಬೋದು. ಚಿತ್ತೂರು ಜಿಲ್ಲೆಯಲ್ಲಿ ಹೆಚ್ಚು ತಳಿಯನ್ನ ಬೆಳೆಸುತ್ತಾ ಇದ್ದಾರೆ ಅದನ್ನ ಇದು. ಹಾಗಾಗಿ ಈ ತಳಿ ಅಂತ ಹೇಳಿದ್ರೆ ನಾವು ಒಂದು 3-5 feet ಅಷ್ಟೇ, ಜಾಸ್ತಿ ಎತ್ತರ ಇರಲ್ಲ, ಎತ್ತರ ಇರುವುದಿಲ್ಲ. ಮತ್ತೆ ಎಲ್ಲಾ ಬಣ್ಣಗಳಲ್ಲೂ ಇರ್ತದೆ, ಬಿಳಿ, ಕಪ್ಪು, ಕಾಫಿ ಕಲರ್, ಎಲ್ಲ ಬಣ್ಣವನ್ನು ಹೊಂದುವಂತ ತಳಿ ಇದೆ ಅದು. ಮತ್ತೆ ಒಂದು 500,000 ಒಳಗಡೆ ನಿಮಗೆ ಸಿಗ್ಬಹುದು ಸರ್, ಅಂದ್ರೆ ಈ ಒಂದೊಂದು ಅಂದಾಜು ತಳಿ ಅಂತ. ಮತ್ತೆ ಇದೊಂದು 10-15 liters ಕೊಡುತ್ತೆ, ಹಾಲನ್ನು ಕೊಡುವಂತದ್ದು. ಇದನ್ನ ನಿರ್ವಹಣೆ ಮಾಡೋದು ಬಹಳ ಸುಲಭ ಕೂಡ, ಯಾಕಂದ್ರೆ ಅದು ತಳಿ ಬಹಳ ಸಣ್ಣ ತಳಿ ಇರೋದ್ರಿಂದ, ಚಿಕ್ಕದಾಗಿರೋದ್ರಿಂದ ಅದನ್ನ ನಾವು ಮನೆಯಲ್ಲೇ ಲಾಲನ ಪೋಷಣೆ ಮಾಡಬಹುದು. ಹೌದು, ಒಂದು 15 years ಅದರದ್ದು ಜೀವಾವಧಿ ಕಾಲ ಇದೆ ಸರ್. ಒಂದು ಹಸುದು ಜೀವಾವಧಿ ಕಾಲ ಒಂದು 10-15 years ಕಾಲ ಜೀವಾವಧಿವಾಗಿ ಇರುತ್ತೆ. ಈ ಒಂದು ಪುಂಗನೂರು ಹಸುವನ್ನ ನೋಡ್ಲಿಕ್ಕೂ ಸಹ ಈ ತೋಟಗಾರಿಕೆ ಮೇಳದಲ್ಲಿ ಅವಕಾಶ ಇದೆ. ಹೌದು ಸರ್, ಅಂದ್ರೆ ಇದೇ ಮುಖ್ಯ ವಿಶೇಷತೆಗಳು ಮತ್ತೆ ಅತ್ಯಾಕರ್ಷಕ ಆಗುವಂತ ನಮ್ಮ ಮೇಳದ ಆಕರ್ಷಣೆಯನ್ನ ನೀಡುವಂತ ಒಂದು ತಳಿ. ನಾಡಪತಿ ತಳಿ ಅಂತ ಹೇಳ್ತಾರೆ ಇದನ್ನ. ನಾಡಪತಿ ತಳಿ ಅಂತ ಹೇಳಿದ್ರೆ ಒಂದು ಚಿಕ್ಕ ಸಣ್ಣ ಪುಟ್ಟ ಮುದ್ದಾದಂತಹ ಒಂದು ತಳಿ ಅಂತಾನೆ ಹೇಳ್ಬಹುದು. ಡಾಕ್ಟರ್ ಪಲ್ಲವಿ ಅವರೇ, ಈ ತೋಟಗಾರಿಕೆ ಮೇಳದಲ್ಲಿ ಅಂದ್ರೆ 21-23 ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರಿ, ಇದರ ಬಗ್ಗೆ ನಮ್ಮ ಕೇಳುಗರಿಗೆ ನಮ್ಮ ರೈತ ಬಾಂಧವರಿಗೆ? ಖಂಡಿತ ಸರ್, ಖಂಡಿತ. ಏನು ನಮ್ಮ ತೋಟಗಾರಿಕೆ ಮೇಳ ಪ್ರತಿದಿನ ಏನು ಈ 3 ಕಾಲ ನಾವು ಏನು ಹಮ್ಮಿಕೊಂಡಿದೀವಲ್ಲ, 21, 22, 23 ದಿನ ಪ್ರತಿದಿನದ್ದು ಅದರದೇ ಆದಂತಹ ಒಂದು ಸಮಾರಂಭಗಳು ಅಥವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಸರ್. ಮೊದಲನೇ ದಿನ ಅಂದ್ರೆ 21, ಅವತ್ತಿನ ದಿನ ಪರಮ ಪೂಜ್ಯ ಶ್ರೀ ಗುರು ಮಹಾಂತಪ್ಪನವರು, ಶ್ರೀ ವಿಜಯ ಮಹಾಂತೇಶ್ ಸಂಸ್ಥಾನ ಮಠ ಚಿತ್ತರ್ಗಿ ಇಳಕಲ್ ತಾಲೂಕು ಇಳಕಲ್ ಜಿಲ್ಲೆ ಬಾಗಲಕೋಟೆಯಿಂದ ದಿವ್ಯ ಸಾನ್ನಿಧ್ಯವನ್ನ ವಹಿಸಲಿದ್ದಾರೆ. ಮತ್ತೆ ಹಾಗೆ ಉದ್ಘಾಟನೆಯನ್ನ ಶ್ರೀ SS ಮಲ್ಲಿಕಾರ್ಜುನ್ ಸನ್ಮಾನ್ಯ ತೋಟಗಾರಿಕೆ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಸಚಿವರು, ಕರ್ನಾಟಕ ಸರ್ಕಾರ ಮತ್ತು ಸಹ ಕುಲಾಧಿಪತಿಗಳು ಇವರು ಸಹ ನಮ್ಮ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯವರು, ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ಎನ್ ಚೆಲುವರಾಯಸ್ವಾಮಿ ಸನ್ಮಾನ್ಯ ಕೃಷಿ ಸಚಿವರು ಕರ್ನಾಟಕ ಸರ್ಕಾರ, ಇನ್ನೋರು ಅತಿಥಿಯಾಗಿ ಶ್ರೀ MB ಪಾಟೀಲ್ ಸನ್ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವರು, ಹಾಗೆ ಅಧ್ಯಕ್ಷತೆಯನ್ನ ಶ್ರೀ RB ತಿಮ್ಮಾಪುರ್ ಅಬಕಾರಿ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಬಾಗಲಕೋಟೆ ಜಿಲ್ಲೆ ಉಸ್ತುವಾರಿ ಸಚಿವರು. ಇವರ ಉಸ್ತುವಾರಿ ಮೇಲೆ ಈ ಉದ್ಘಾಟನೆಯ ಸಮಾರಂಭವನ್ನು ಹಾಗೂ ಫಲಶ್ರೇಷ್ಠ ರೈತ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕಾರ್ಯಕ್ರಮವನ್ನು ಮೊದಲನೆಯ ದಿನ ಹಮ್ಮಿಕೊಳ್ಳಲಾಗಿದೆ. ಹಾಗೆ ಇದರ ಜೊತೆಗೆ ಮೊದಲನೇ ದಿನ ವಿಶೇಷವಾಗಿ ರೈತರೊಂದಿಗೆ ವಿಜ್ಞಾನಿಗಳ ಸಂವಾದ, ಅದೇ ರೀತಿ ತಾಂತ್ರಿಕ ಗೋಷ್ಠಿಯ ವಿಷಯವೇನೆಂದರೆ ಹವಾಮಾನಕ್ಕೆ ಅನುಗುಣವಾಗಿ ನಿಖರ ತೋಟಗಾರಿಕೆಯ ಬಗ್ಗೆ ಬೇಸಾಯ ಪದ್ಧತಿಗಳು, ತಂತ್ರಜ್ಞಾನಗಳು ಹಾಗೂ ಸದುಪಯೋಗಗಳು, ಅವಕಾಶಗಳನ್ನು ಕಲ್ಪಿಸಿಕೊಳ್ಳಲಾಗುತ್ತದೆ. ಇದು ಇದರ ಮೊದಲನೇ ದಿನದ ಕಾರ್ಯಕ್ರಮಗಳು. ಅದೇ ರೀತಿ ಈ ತೋಟಗಾರಿಕೆ ಮೇಳದಲ್ಲಿ ಮುಖ್ಯವಾಗಿ ಎರಡನೇ ದಿನ ನಾವು ತೋಟಗಾರಿಕೆ ಮೇಳದಲ್ಲಿ ಡಾಕ್ಟರ್ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು, ಸಿದ್ಧ ಸಂಸ್ಥಾನ ಮಠ ನಿಡಸೂಸಿ ಹುಕ್ಕೇರಿ ತಾಲೂಕು ಬೆಳಗಾವಿ ಜಿಲ್ಲೆ, ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಶಿವಾನಂದ್ ಪಾಟೀಲ್ ಸನ್ಮಾನ್ಯ ಜವಳಿ ಸಹಕಾರ ಸಕ್ಕರೆ ಮತ್ತು ಕೃಷಿ ಮಾರುಕಟ್ಟೆ ಸಚಿವರು ಕರ್ನಾಟಕ ಸರ್ಕಾರ, ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು ಕರ್ನಾಟಕ ಸರ್ಕಾರ, ಅಧ್ಯಕ್ಷ ಸ್ಥಾನರಾಗಿ ಶ್ರೀ RB ತಿಮ್ಮಾಪುರ್ ಸನ್ಮಾನ್ಯ ಅಬಕಾರಿ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು, ಇವರ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗುತ್ತೆ. ಅದೇ ರೀತಿ ಎರಡನೇ ದಿನ ಏನಿದೆ ಆ ಮೇಳದಲ್ಲಿ ಮುಖ್ಯವಾಗಿ ನಾವು ವಿಷಯವನ್ನ ಏನು ತಾಂತ್ರಿಕ ಗೋಷ್ಠಿಯನ್ನ ಇಟ್ಕೊಂಡಿದೀವಿ ಅಂತ ಹೇಳಿದ್ರೆ, ಉತ್ಪಾದಕರು ಹಾಗೂ ಮಾರಾಟಗಾರರ ಸಮಾವೇಶ, ಇದು ಬಹಳ ಇಂಪಾರ್ಟೆಂಟ್. ಇದರ ಕುರಿತು ವಿಚಾರಗೋಷ್ಠಿಯನ್ನ ಸಹ ಏರ್ಪಡಿಸಲಾಗಿದೆ. ಈಗ ನಮ್ಮ ರೈತರಿಗೆ ಹೆಚ್ಚು ಒತ್ತನ್ನ ಕೊಡಬೇಕಾಗಿರೋದ್ರೆ ಮಾರುಕಟ್ಟೆ, ಮಾರುಕಟ್ಟೆಯ ಬಗ್ಗೆ ಹೆಚ್ಚು ಅವರಿಗೆ ಆಸಕ್ತಿ ಇರೋದ್ರಿಂದ ಇದರ ಬಗ್ಗೆ ಎರಡನೇ ದಿನ ಮಧ್ಯಾಹ್ನ 2:30-3:30 ಈ ಇದರ ಬಗ್ಗೆ ಚರ್ಚಾಗೋಷ್ಠಿಯನ್ನ, ತಾಂತ್ರಿಕ ಗೋಷ್ಠಿಯನ್ನ ಏರ್ಪಡಿಸಲಾಗಿದೆ. ರೈತರು ವಿಜ್ಞಾನಿಗಳು ಸಹ ಸಮಾವೇಶವನ್ನ ಏರ್ಪಡಿಸಲಾಗಿದೆ. ಇದರ ಜೊತೆಗೆ ಮೂರನೆಯ ದಿನ ನಾವು ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿದ್ರೆ, ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳವರು ಶ್ರೀ ನಂದಿವೇರಿ ಸಂಸ್ಥಾನ ಮಠ ಸಿದ್ದ ರಾಮೇಶ್ವರ ನಗರ ಗದಗ್ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಸತೀಶ್ ಜಾರಕಿಹೊಳಿ, ಸನ್ಮಾನ್ಯ ಲೋಕೋಪಯೋಗಿ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ NS ಬೋಸರಾಜು, ಸನ್ಮಾನ್ಯ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಕರ್ನಾಟಕ ಸರ್ಕಾರ, ಇವರ ಸಮ್ಮುಖದಲ್ಲಿ ಫಲಶ್ರೇಷ್ಠ ರೈತ ಪ್ರಶಸ್ತಿ ಪ್ರದಾನ, ರಾಷ್ಟ್ರೀಯ ರೈತ ದಿನಾಚರಣೆ ಹಾಗೂ ಸಮಾರೋಪ ಸಮಾರಂಭವನ್ನು ಮೂರನೇ ದಿನ ನಾವು ಹಮ್ಮಿಕೊಂಡಿದ್ವಿ. ಅದರ ಜೊತೆಗೆ ತಾಂತ್ರಿಕ ಗೋಷ್ಠಿ ಮುಖ್ಯವಾಗಿ ನಾವು ಇದರಲ್ಲಿ ನೀಡುವಂತಹ ಮಾಹಿತಿ ಏನಂದ್ರೆ, ನಿಖರ ಕೊಯ್ಲುತ್ತರ ನಿರ್ವಹಣೆ ಮತ್ತು ಸಂಸ್ಕರಣ ತಂತ್ರಜ್ಞಾನಗಳು, ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಸಂಸ್ಕರಣ ಘಟಕಗಳ ಹೇಗೆ ಸ್ಥಾಪನೆಯನ್ನ ನಾವು ಮಾಡ್ಕೋಬಹುದು ಅಂತ ಹೇಳಿದ್ರೆ, ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಹೆಚ್ಚು ಸಣ್ಣ ಮತ್ತು ಮಧ್ಯಮ ರೈತರು ಇರುವಂತದ್ದು, ಹಾಗಾಗಿ ಅವರ ಉದ್ದೇಶವನ್ನ ಇಟ್ಟುಕೊಂಡು ಸಣ್ಣ ಪ್ರಮಾಣದಲ್ಲಿ ಹೇಗೆ ಸಂಸ್ಕರಣ ಘಟಕಗಳನ್ನ ಸ್ಥಾಪಿಸ್ಕೋಬಹುದು ಅನ್ನುವಂಥದ್ದನ್ನ ತಾಂತ್ರಿಕ ಗೋಷ್ಠಿಯನ್ನ ನಾವು ಹಮ್ಮಿಕೊಂಡಿದ್ದೀವಿ. ಇಷ್ಟು ಈ ನಮ್ಮ ತೋಟಗಾರಿಕೆ ಮೇಳ ವಿಶೇಷತೆ ಹಾಗೂ ಕಾರ್ಯಕ್ರಮದ ಪಟ್ಟಿ. ಡಾಕ್ಟರ್ ಪಲ್ಲವಿ ಅವರೇ, ಈಗ ಶ್ರೇಷ್ಠ ತೋಟಗಾರಿಕೆ ರೈತ ಅಥವಾ ಮಹಿಳೆ ಏನ್ ಪ್ರಶಸ್ತಿಯನ್ನ ತಾವು ನೀಡ್ತಾ ಇದ್ದೀರಲ್ಲ, ಇದು ಮೂರು ದಿನದ ಒಂದು ಕಾರ್ಯಕ್ರಮದಲ್ಲೂ ಬೇರೆ ಬೇರೆ ರೈತರಿಗೆ ತಾವು ಪ್ರಶಸ್ತಿಗಳನ್ನ ನೀಡ್ತಾ ಇದ್ದೀರಿ. ಹೇಗಂತ ಹೇಳಿದ್ರೆ, ನಾವು ಹೇಳಿದ್ವಿ ಮುಂಚೆನೆ 24 ಜಿಲ್ಲೆಗಳಿಂದ ಶ್ರೇಷ್ಠ ರೈತ ಮಹಿಳೆ ತೋಟಗಾರಿಕೆ ಪ್ರಶಸ್ತಿಯನ್ನು ವಿತರಿಸಲಾಗ್ತದೆ ಅಂತ ಹೇಳಿ. ಪ್ರತಿದಿನ 3 ದಿನಗಳ ಏನು ಮೇಳದಲ್ಲಿ ನಾವು ಮೊದಲನೇ ದಿನ 8 ಜಿಲ್ಲೆಗಳು ಅಂದ್ರೆ 8 ರೈತರು, ಮತ್ತೆ 2ನೇ ದಿನ 8 ರೈತರು, ಮತ್ತೆ 3ನೇ ದಿನ 8 ರೈತರು. ಹಾಗಾಗಿ ಪ್ರತಿದಿನ 8 ರೈತರಿಗೆ ಶ್ರೇಷ್ಠ ರೈತ ಅಥವಾ ರೈತ ಮಹಿಳೆ ತೋಟಗಾರಿಕೆ ಪ್ರಶಸ್ತಿಯನ್ನು ವಿತರಿಸಲಾಗ್ತದೆ. ಡಾಕ್ಟರ್ ಪಲ್ವಿ ಅವರೇ, ಈಗ ತೋಟಗಾರಿಕೆ ಮೇಳದಲ್ಲಿ ನಮ್ಮ ಬೇರೆ ಬೇರೆ ಜಿಲ್ಲೆಗಳಿಂದ 24 ಜಿಲ್ಲೆಗಳಿಂದನೂ ನಮ್ಮ ರೈತಾಪಿ ವರ್ಗದವರು, ಬೇರೆ ಸಾಮಾನ್ಯ ಜನರು ಎಲ್ಲರೂ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಂದಂಥ ಜನಗಳಿಗೆ ತಾವು ಯಾವ ರೀತಿಯ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದೀರಿ, ಏನೇನು ಅನುಕೂಲಗಳು ಇದ್ದಾವೆ ಅಂತಂದು ನಮ್ಮ ಕೇಳುಗರಿಗೆ ತಿಳಿಸಿರಲ್ಲ. ರೈತರಲ್ಲಿ ಏನು ಅವಕಾಶಗಳನ್ನು ನಾವು ಕಲ್ಪಿಸ್ಕೊಟ್ಟಿದ್ದೀವಿ ರೈತರಿಗೆ ಅಂತ ನಿಜವಾಗ್ಲೂ ಹೇಳಬೇಕಂತ ಹೇಳಿದ್ರೆ, ನಾವು ಬೇರೆ ಬೇರೆ ಇದ್ದಂತಹ ಆಗಲೇ ಹೇಳಿದ ಹಾಗೆ ಒಂದು ಪ್ರಾತ್ಯಕ್ಷಿಕೆ ಒಂದು ಭಾಗ, ಇನ್ನೊಂದು ಅಂತ ಹೇಳಿದ್ರೆ ನಾವು ಪ್ರದರ್ಶನಕ್ಕೆ ಒತ್ತನ್ನ ಬಹಳ ಕೊಟ್ಟಿದ್ದೀವಿ. ಪ್ರದರ್ಶನಕ್ಕೆ ಅಂತ ಹೇಳಿದ್ರೆ ಈಗ ದಾಳಿಂಬೆ ಬೆಳೆದ ಸಮುಚ್ಚಯವನ್ನು ನಾವು ಏರ್ಪಡಿಸಿದ್ದೇವೆ. ಅದೇ ರೀತಿ ಮೈಕ್ರೋ ಗ್ರೀನ್ಸ್ ತಂತ್ರಜ್ಞಾನ ಅಂತ ಹೇಳ್ತೀವಿ, ಅದೇ ರೀತಿ ಹೈಡ್ರೋಪೋನಿಕ್ ಅಂತ ಹೇಳಿದ್ರೆ ಮಣ್ಣುರಹಿತ ಕೃಷಿಯನ್ನ ಹೇಗೆ ಮಾಡಬಹುದು ಅನ್ನೋದನ್ನ ಅದಕ್ಕೂ ಸಹ ಹೆಚ್ಚನ್ನು ಒತ್ತನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಜೈವಿಕ ಇರ್ಬೋದು, ಅಣಬೆ ಇರ್ಬೋದು, ಪ್ರತಿಯೊಂದು ಭಾಗಗಳಿಗೆ ನಾವು ಹೆಚ್ಚು ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೀವಿ. ರೈತರಿಗೆ ಏನು ಅನುಕೂಲ ಆಗ್ಬೋದು, ಇದರ ಮಾರುಕಟ್ಟೆ ಬಹಳ ಇಂಪಾರ್ಟೆಂಟ್. ಅದಕ್ಕೆ ನಾವು ರಫ್ತಿಗೆ ಅಂದ್ರೆ ಎಕ್ಸ್ಪೋರ್ಟ್ಗೆ ಎಕ್ಸ್ಪರ್ಟ್ಸ್ ನ ಕರೆಸ್ತಾ ಇದೀವಿ, ಎಕ್ಸ್ಪೋರ್ಟ್ಸ್. ಸಂತೋಷ ಮೇಡಮ್, ನಾನು ಕೇಳ್ತಾ ಇರೋದು ಬಂದಂತ ರೈತರಿಗೆ ಮತ್ತೆ ಬೇರೆ ಕಡೆಯಿಂದ ಬಂದಂತ ಏನ್ ಪ್ರದರ್ಶನ ನೋಡ್ಲಿಕ್ಕೆ ಬರ್ತಾರೆ ಜನಗಳು, ಇವರಿಗೆ ವಸತಿ ಆಗಿರ್ಬೋದು, ಆಹಾರ ಆಗಿರ್ಬೋದು, ಯಾವ ರೀತಿ ತಾವು ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದೀರಿ? ನಮ್ಮ ತೋಟಗಾರಿಕೆ ಮೇಳಕ್ಕೆ ಬಂದಂತಹ ಎಲ್ಲ ರಾಜ್ಯದ ರೈತರುಗಳಿಗೆಲ್ಲರಿಗೂ ನಾವು ಸಹ ಏನು ಅಂತ ಹೇಳಿದ್ರೆ, ನಮ್ಮ ಮೇಳದ ಎಂಟ್ರಿ ಬಂದು ಕೂಡಲೇ ಅವರಿಗೆ ಏನು ಒಂದು ಬಸ್ಸಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬಸ್ಸಿನ ವ್ಯವಸ್ಥೆಯಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಒಂದು ಬಸ್ ಇದೆ. ಆ ಬಸ್ಸಿನಲ್ಲಿ ನಾವು ಏನು ಎಕ್ಸ್ಪರ್ಟ್ಸ್ಗಳು ಅವ್ರ ಜೊತೆ ಹೋಗ್ತಾರೆ, ರೈತರು ಅದರಲ್ಲಿ ಕುತ್ಕೋಬೇಕು ಬಸ್ನಲ್ಲಿ ಮೊದಲನೇದಾಗಿ. ಅಲ್ಲಿ ಅವ್ರನ್ನ ಎಲ್ಲ ಪ್ರದರ್ಶನಕ್ಕೆ ಮೇಳಗಳಿಗೆ ಅಂದ್ರೆ ಕ್ಷೇತ್ರ ಭೇಟಿಗಳನ್ನ ಆ ಬಸ್ನ ಮುಖಾಂತರ ಎಲ್ಲ ಏನು 100 ಎಕರೆ 120 ಎಕರೆ ಇದೆ ಅಲ್ಲ, ಅದ್ರ ಎಲ್ಲನೂ ಕಡೆ ಕರ್ಕೊಂಡು ಹೋಗಿ ಆತರ ಎಷ್ಟು ಬಸ್ ಸೌಲಭ್ಯಗಳನ್ನು ಒದಗಿಸ್ತಾ ಇದೆ? ಒಂದು 20 ಬಸ್ ಇದೆ, ಅದು ಹೋಗ್ತಾ ಇರುತ್ತೆ, ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ರೊಟೇಷನ್ ಮೇಲೆ, ಒಂದ್ರ ನಂತರ ಅದು ಹೋಗ್ತಾ ಇರುತ್ತೆ ಬರ್ತಾ ಇರತ್ತೆ. ಅದಲ್ಲದೆ ಆ ಬಸ್ಸಿನಲ್ಲಿ ನಮ್ಮ ಮಾಹಿತಿಯನ್ನ ತಿಳಿಸುವಂತ ಗೈಡ್ ಇರ್ತಾರೆ, ಅವ್ರು ತಿಳಿಸ್ತಾ ಹೋಗ್ತಿರ್ತಾರೆ. ಮತ್ತೆ ಅದ್ರ ಜೊತೆಗೆ ಏನ್ ಅನುಕೂಲ ಮಾಡ್ಕೊಟ್ಟಿರ್ತೀವಿ ಅಂದ್ರೆ, ಬರುವಂತ ಎಲ್ಲ ರೈತರಿಗೂ ಉಚಿತ ಮಧ್ಯಾಹ್ನದ ಉಪಹಾರ ವ್ಯವಸ್ಥೆಯನ್ನ ಎಲ್ಲ ರೈತರಿಗೂ, ಎಲ್ಲ ರಾಜ್ಯದ ಜನರಿಗೂ ರೈತರಿಗೂ ಎಲ್ಲರಿಗೂ ನಾವು ಉಚಿತ ವ್ಯವಸ್ಥೆಯನ್ನ ಸಹ ಮಾಡಲಾಗಿದೆ. ಇದರ ಜೊತೆಗೆ ಉಳಿಲಿಕ್ಕೆ ವ್ಯವಸ್ಥೆ ಅಂತ ಹೇಳಿದ್ರೆ ಈ ರೈತ ಪ್ರಶಸ್ತಿ ಅವರು ತಗೊಂಡಿರ್ತಾರಲ್ಲ ಅವರಿಗೆ ನಾವು ಯಾರು ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ ಅವರಿಗೆ ಉಳಿದುಕೊಳ್ಳಲಿಕ್ಕೆ ತಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ರೈತರಲ್ಲಿ ಮನವಿಯನ್ನು ಏನ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಏನು ಈ ತೋಟಗಾರಿಕೆ ಮೇಳ 2025ನೇ ಈ ಡಿಸೆಂಬರ್ನಲ್ಲಿ ಏನು ನಾವು ಹಮ್ಮಿಕೊಂಡಿದ್ದೀವಿ, ದಯವಿಟ್ಟು ಎಲ್ಲರೂ ಭಾಗಿಯಾಗಿ ಬೃಹತ್ ತೋಟಗಾರಿಕೆ ಮೇಳನ ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದೀವಿ, ಅದನ್ನು ಭಾಗಿಯಾಗಿ ನೀವು ಯಶಸ್ವಿಯಾಗಿ ನೆರವೇರಿಸ್ಕೊಳ್ಬೇಕಂತ ನಾನು ಇನ್ನೊಮ್ಮೆ ಮನವಿ ಮಾಡ್ಕೊಳ್ತೇನೆ. ತುಂಬ ಸಂತೋಷ ಡಾಕ್ಟರ್ ಪಲ್ಲವಿ ಅವರೇ, ಇಷ್ಟೊತ್ತು ತಾವು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ನಡೆತಕ್ಕಂಥ ತೋಟಗಾರಿಕೆ ಮೇಳ 2025 ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ರೈತ ಬಾಂಧವರಿಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದಕ್ಕಾಗಿ ಆಕಾಶವಾಣಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳು, ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು. ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಡಿಸೆಂಬರ್ 21-23 ನಡೆಯಲಿರುವ ತೋಟಗಾರಿಕೆ ಮೇಳದ ಕುರಿತು ಧಾರವಾಡದ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥರಾದ ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪಲ್ಲವಿ ಜಿ ಅವರೊಡನೆ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಅವರನ್ನು ಸಂದರ್ಶಿಸಿದವರು ಕುಮಾರ್ ಅಗಡಿ. ಈಗ ಜನಪದ ಸಂಗೀತದಲ್ಲಿ ಕೇಳಿ ಮೂಡಲಗಿ ತಾಲೂಕಿನ ನಾಗನೂರಿನ ಸಣ್ಣ ಸಿದ್ದಪ್ಪ ದಡ್ಡಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ. ಪದಗಳ ಬರೀತಾರ ಪ್ರಾಸಕ್ಕೆ ಸರಿಯಾಗಿ ಕಂಡ ಜಾಲ ಹಾಕಿದ ನಮ್ಮೊಗ ಸೇದ ಸುತ್ತ ನಾಡಿಗೆ ಮೂಡಲಗಿ ತಾಲೂಕಿನ ನಾಗ